ಕರಾವಳಿ ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಆಗಾಗ ತುಂತುರು ಮಳೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ಯಾಪ್ಟನ್ ರಾಜಾರಾವ್, ಗಂಗಾವತಿ ಪ್ರಾಣೇಶ್ ಸೇರಿದಂತೆ ಹಲವು ಗಣ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜನ್ಮದಿನ, ನಾಡಿನಾದ್ಯಂತ ಏಕತಾ ದಿನ ಆಚರಣೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅಂತ್ಯಕ್ರಿಯೆ. ದಿವಂಗತ ಪ್ರಧಾನಿ ಇಂದಿರಾಗಾಂಧಿ ಪುಣ್ಯಸ್ಮರಣೆ, ಗಣ್ಯರ ಶ್ರದ್ಧಾಂಜಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ರೈತ ಉತ್ಪಾದಕ ಸಂಸ್ಥೆಗಳ ರಚನೆ ಹಾಗೂ ಪ್ರಯೋಜನಗಳನ್ನು. ಈ ಕುರಿತು ಗುಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾ ಬಿ ಪ್ರಭಾಕರ್ ಅವರೊಡನೆ ಸಂವಾದ. ಕೆಳಗರೆ ಕೊಡಗು ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯದ ದೇಶದ ಅನೇಕ ಭಾಗಗಳಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ರಚನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ರೈತ ಉತ್ಪಾದಕ ಸಂಸ್ಥೆಗಳ ಪ್ರಾರಂಭ, ಅವುಗಳನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು, ಸಂಸ್ಥೆಗೆ ಮತ್ತು ರೈತರಿಗೆ ಏನು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಪ್ರಸ್ತುತ ಇಡೀ ದೇಶದ ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ರೈತ ಉತ್ಪಾದಕ ಸಂಸ್ಥೆಗಳ ರಚನೆ ಮತ್ತು ಪ್ರಗತಿ ಹೇಗಿದೆ, ಕರ್ನಾಟಕದ ಹೇಗಿದೆ, ನಮ್ಮ ಕೊಡಗಿಂದು ಉಲ್ಲೇಖ ಮಾಡಿ. ನಮ್ಮ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಯೋಜನೆಗಳನ್ನ ಒಂದು ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ ಅವುಗಳ ಸಂಪೂರ್ಣವಾಗಿ ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ಇದು ಕೇವಲ ಅಧಿಕಾರಿಗಳಿಂದ ಮಾತ್ರ ಸಾಧ್ಯವಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜನಗಳ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗುತ್ತೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ. ಈ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಯೋಜನೆಗಳಾದಂತಹ NFSM ಅಂತ ಹೇಳ್ತೀವಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್, ಅಥವಾ ಇನ್ನಿತರೆ ದೊಡ್ಡ ಕಾರ್ಯಕ್ರಮಗಳನ್ನ ಅದನ್ನ ಹಂತ ಹಂತವಾಗಿ ನಿಜವಾದ ಫಲಾನುಭವಿಗಳಿಗೆ ಮುಟ್ಟಬೇಕಾದ್ರೆ ಅದರದ ಒಂದು ಜನಗಳ ಪಾಲ್ಗೊಳ್ಳುವಿಕೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ಭಾರತ ಸರ್ಕಾರ 2007 ರೈತರನ್ನ ಒಗ್ಗೂಡಿಸಿಕೊಂಡು ಕಾರ್ಯಕ್ರಮಗಳನ್ನ ರೂಪಿಸಬೇಕು, ಅವುಗಳನ್ನ ಅಳವಡಿಸ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ಇಂತಹ ರೈತ ಉತ್ಪಾದಕರ ಸಂಸ್ಥೆಗಳು ಅಂತ ಪ್ರಾರಂಭ ಮಾಡಿತು. ಪ್ರಾರಂಭದಲ್ಲಿ ಅಷ್ಟು ಜನಪ್ರಿಯತೆಯನ್ನು ಹೊಂದಲಿಲ್ಲ. 2013 ನಂತರ ಈ ಕಾರ್ಯಕ್ರಮಗಳು ನಿಧಾನವಾಗಿ ಪ್ರಾರಂಭವಾಯಿತು. 2017 ನಂತರ ನಾವು ಕಣ್ಣಾರೆ ನೋಡುವ ಹಾಗೆ ಕೆಲವೊಂದು ಚೆಂದಾಗಿ ಕೆಲಸ ಮಾಡ್ತಾ ಇರುವ ರೈತ ಉತ್ಪಾದಕರ ಸಂಸ್ಥೆಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಉದಾಹರಣೆಗೆ ನಮ್ಮ ಕರ್ನಾಟಕವನ್ನೇ ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ ಸುಮಾರು 200-250 ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳು ಆಯಾ ಜಿಲ್ಲೆಗಳಲ್ಲಿ, ಆಯಾ ತಾಲೂಕುಗಳಲ್ಲಿ ಅಥವಾ ಹೋಬಳಿ ಹಂತಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಇವುಗಳು ಹೇಗೆ ಪ್ರಾರಂಭವಾಗ್ತವೆ, ಏನು ಉದ್ದೇಶ ಇದೆ, ಯಾವ ರೀತಿ ಕೆಲಸ ಮಾಡಬೇಕಾಗುತ್ತೆ, ಏನ್ ಸಹಕಾರ ಸರ್ಕಾರಗಳನ್ನು ನೀಡ್ತವೆ, ಅದರಲ್ಲಿ ನಮ್ಮ ಭಾಗವಹಿಸುವಿಕೆ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಅಡಿಯಲ್ಲಿ ಬರ್ತಕ್ಕಂತಹ ನಮ್ಮ ಕೃಷಿ ಮಂತ್ರಾಲಯ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತ ಹೇಳ್ತಿದೆ, ಅದು ಬಹಳ ಮುಖ್ಯ. ಅದರ ಒಂದು ಭಾಗವಾದಂತಹ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಕನ್ಸೋರ್ಷಿಯಂ SFAC ಅಂತ ಹೇಳ್ತೇವೆ, ಸಣ್ಣ ಮತ್ತು ಮಧ್ಯಮ ಏನು ರೈತಾಪಿ ಜನ ಬರುತ್ತೆ ಅವುಗಳನ್ನ ಒಗ್ಗೂಡಿಸ್ಲಿಕ್ಕೆ ಅಥವಾ ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಅಥವಾ ಸಂಘಟಿಸ್ಲಿಕ್ಕೆ ಈ SFAC ಸಂಸ್ಥೆಯಡಿ ಹಲವಾರು ರೈತ ಉತ್ಪಾದಕರ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಅದಕ್ಕೆ ಉತ್ತೇಜನ ಕೊಡ್ಲಿಕ್ಕೆ ಈ ಸಂಸ್ಥೆ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಆಯಾ ಒಂದು ರಾಜ್ಯಗಳ ಅಡಿಯಲ್ಲಿ ಬರ್ತಕ್ಕಂತಹ ತೋಟಗಾರಿಕಾ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅಥವಾ ನಬಾರ್ಡ್ ಸಂಸ್ಥೆ ಇರ್ಬೋದು, ಅಥವಾ ಇನ್ನಿತರೆ NCDC ಅನ್ನೋ ಒಂದು ಸಂಸ್ಥೆಯ ಮೂಲಕ ಈ ರೈತ ಉತ್ಪಾದಕರ ಸಂಸ್ಥೆಗಳನ್ನ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ಗ್ರಾಮ ಮಟ್ಟದಲ್ಲಿ ನಾವೇನು ಕ್ಲಸ್ಟರ್ ವಿಲೇಜಸ್ ಅಂತ ಏನ್ ಹೇಳ್ತೀವಿ ಆ ಮಟ್ಟದಲ್ಲಿ ಈಗಾಗಲೇ ಅನುಷ್ಠಾನವನ್ನು ಮಾಡಿರೋದನ್ನ ನಾವು ಗಮನಿಸಿರ್ಬೋದು. ಹೀಗೆ ನಮ್ಮ ಕರ್ನಾಟಕದ ರಾಯಚೂರು ಮತ್ತೆ ಬಿಜಾಪುರ ಈ ಭಾಗಗಳಲ್ಲಿ ಅನೇಕ ರೈತ ಉತ್ಪಾದಕ ಸಂಸ್ಥೆಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕೆಲವೊಂದು ತೋಟಗಾರಿಕಾ ಇಲಾಖೆಯವರು ಪ್ರೋತ್ಸಾಹ ನೀಡಿದರೆ ಕೆಲವೊಂದು ನಬಾರ್ಡ್ ಸಂಸ್ಥೆಯವರು ಕೂಡ ಪ್ರೋತ್ಸಾಹ ಮಾಡಿದ್ದಾರೆ. ಹಾಗೇನೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೂಡ 4 ರೈತ ಉತ್ಪಾದಕರ ಸಂಸ್ಥೆಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಪ್ರೋತ್ಸಾಹ ಮಾಡಲ್ಪಟ್ಟ ಭಾಗಮಂಡಲದಲ್ಲಿರ್ತಕ್ಕಂತಹ ಭಗಂಡೇಶ್ವರ ರೈತ ಉತ್ಪಾದಕರ ಸಂಸ್ಥೆ ಆಗಿರ್ಬೋದು, ಹಾಗೆ ನಬಾರ್ಡ್ ಸಂಸ್ಥೆಯಿಂದ 2017 ಪ್ರಾರಂಭವಾದಂತಹ ಗೋಣಿಕೊಪ್ಪದಲ್ಲಿ ಉತ್ತರಿ ರೈತ ಉತ್ಪಾದಕರ ಸಂಸ್ಥೆ ಪ್ರಾರಂಭವಾಗಿದೆ, ಚೆನ್ನಾಗಿ ನಡೀತಾ ಇದೆ. ಹಾಗೆ ಸೋಮಾರ್ಪೇಟೆ ಭಾಗದಲ್ಲಿ ಭುವನ ಮಂದಾರ ರೈತ ಉತ್ಪಾದಕರ ಸಂಸ್ಥೆ ಅಂತ ಹೇಳಿ ನಬಾರ್ಡ್ ಪ್ರಾಯೋಜಕದಲ್ಲಿ ನಡೀತಾ ಇದೆ. ಹಾಗೆ ಪುಷ್ಪಗಿರಿ ರೈತ ಉತ್ಪಾದಕರ ಸಂಸ್ಥೆ ಅಂತ ಹೇಳ್ಬಿಟ್ಟು ಸೋಮಾರ್ಪೇಟೆ ಇನ್ನೊಂದು ಭಾಗದಲ್ಲಿ ಪ್ರಾರಂಭವಾಗಿದೆ, ಅದು ತೋಟಗಾರಿಕಾ ಇಲಾಖಾ ವತಿಯಿಂದ ಪ್ರಾರಂಭವಾಗಿದೆ. ಹಾಗೆ ಈ ಸಲದ ಒಂದು ನಿಟ್ಟಿನಲ್ಲಿ 2 ರೈತ ಉತ್ಪಾದಕರ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಅಥವಾ ಕೃಷಿ ಇಲಾಖೆ ಅಥವಾ ತೋಟಗಾರಿಕಾ ಇಲಾಖೆ ಅಡಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಜಿಲ್ಲೆಯಲ್ಲಿ ಬರಲಿಕ್ಕಿದೆ. ಇವುಗಳ ಮುಖ್ಯ ಉದ್ದೇಶ ಇಷ್ಟೇನೆ, ರೈತರಿಂದ ಕ್ರಿಯಾಯೋಜನೆ ಮಾಡಿಕೊಂಡು ಅದನ್ನ ರೈತರೇ ನಿರ್ವಹಣೆ ಮಾಡ್ತಾ ಬಂದು ಅದರ ಸಂಪೂರ್ಣ ಪ್ರಯೋಜನವನ್ನ ರೈತರೇ ಪಡ್ಕೋಬೇಕು. ಇದಕ್ಕೆ ಹಿಂಬದಿಯ ಒಂದು ಸಪೋರ್ಟ್ ಭಾರತ ಸರ್ಕಾರ ನೀಡಲಿಕ್ಕೆ ಹೊರಟಿದೆ. ಇಂತಹ ಕಾರ್ಯಕ್ರಮಗಳು ಈಗಾಗಲೇ ಯಶಸ್ವಿಯಾಗಿ ಮುನ್ನಡೀತಾ ಇದ್ದಾವೆ. ಡಾಕ್ಟ್ರೆ, ಈಗ ಎಷ್ಟು ಸದಸ್ಯರು ಇರಬೇಕು, ಮತ್ತೆ ಷೇರು ಅಥವಾ ಸದಸ್ಯತ್ವದ ಶುಲ್ಕ, ಮತ್ತು ಇವುಗಳನ್ನ ರಚನೆ ಮಾಡುವ ಸಂದರ್ಭದಲ್ಲಿ ನೀತಿ ನಿಯಮಗಳು ಮತ್ತು ನೋಂದಣಿ, ಇದ್ರ ಬಗ್ಗೆ ಹೇಳಿ. ಯಾವುದೇ ರೈತ ಉತ್ಪಾದಕ ಸಂಸ್ಥೆ ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ನಾವು ಸಂಘಟಿತ ವಲಯ ಅಂತ ಹೇಳ್ತೀವಿ. ಅದಕ್ಕೆ ಆದಂತಹ ಕೆಲವೊಂದು ನೀತಿ ನಿಯಮಗಳು ಇರ್ತವೆ. ಅಲ್ಲಿ ನಮ್ಗೆ ಯಾವಾಗ್ಲೂ ಒಂದೇ ತರಹದ ರೈತರು ಸಿಗ್ಬೇಕಾಗತ್ತೆ, ಅಥವಾ ಒಂದೇ ತರ ಬೆಳೆ ಮಾಡ್ತಾ ಇರ್ತಕ್ಕಂತಹ ರೈತರು ಬೇಕಾಗುತ್ತೆ, ಅಥವಾ ಒಂದೇ ಮನಸ್ಸಿರ್ತಕ್ಕಂತಹ ರೈತರುಗಳು ಬೇಕಾಗ್ತವೆ. ಈಗ ಉದಾಹರಣೆಗೆ ನಾವು ಕ್ಲಸ್ಟರ್ ಮಟ್ಟ ಅಂತ ಬಂದಾಗ 1, 2, or 3 ವಿಲೇಜ್ ನಲ್ಲಿ ಇರ್ತಕ್ಕಂತಹ ರೈತರು ಏನ್ ಬೆಳೆ ಮಾಡ್ತಾ ಇದ್ದಾರೆ, ಏನ್ ಸಮಸ್ಯೆಗಳಾಗ್ತಾ ಇದೆ, ಏನ್ ನ್ಯೂನತೆ ಕಂಡು ಬರ್ತಾ ಇದೆ, ಏನು ಆಧುನಿಕತೆ ಇದೆ, ಏನು 10-15 kilometer ರೇಡಿಯಸ್ ನಲ್ಲಿ ಇರ್ತಕ್ಕಂತಹ ರೈತರುಗಳನ್ನು ಇರ್ತಕ್ಕಂತಹ ಸಮಸ್ಯೆಗಳು ಮತ್ತೆ ಅವಕಾಶಗಳನ್ನ ಗುರುತಿಸಿಕೊಂಡು ಅವರನ್ನ ಮೇಲೆ ಎತ್ತುವ ಪ್ರಯತ್ನದಲ್ಲಿ ಇಂತಹ ಸಂಸ್ಥೆಗಳನ್ನ ನಾವು ಪ್ರಾರಂಭ ಮಾಡಬಹುದು. ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು DLMC ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಲೆವೆಲ್ ಮಾನಿಟರಿಂಗ್ ಕಮಿಟಿ ಅಂತ ಹೇಳ್ತೀವಿ. ಅದರಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಸೆಕ್ರೆಟರಿ ಆಗಿರ್ತಾರೆ, ಜಿಲ್ಲಾಧ್ಯಕ್ಷರು ಅದಕ್ಕೆ ಅಧ್ಯಕ್ಷರು ಆಗಿರ್ತಾರೆ. ಇಂಥ ಒಂದು ರೈತಾಪಿ ಜನ ಮುಂದೆ ಬಂದು ಇಂತ ಒಂದು ಅವಶ್ಯಕತೆ ಇದೆ, ಈ ಒಂದು ರೈತ ವರ್ಗ ಮೇಲೆ ಬರಬಹುದು ಅಂತ ಅನ್ಕೊಂಡ್ರೆ ಅಂತವ್ರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಕೆಲವೊಂದು ಜಿಲ್ಲಾಡಳಿತದಿಂದ ಅನೇಕ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಇಂಥವ್ರು ಪ್ರಾರಂಭ ಮಾಡಬಹುದು, ಅವ್ರಿಗೆ ಸಪೋರ್ಟ್ ಬೇಕಿದೆ ಅಂತ ಅನ್ಸಿದ್ರೆ ಅಥವಾ ನಿಯಮಾನುಸಾರ ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಕ್ಲಸ್ಟರ್ ಬೇಸ್ಡ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಕೊಡಗಿನಲ್ಲ ಆದ್ರೆ ಜಂಟಿ ಕೃಷಿ ನಿರ್ದೇಶಕರು ಏನಿರ್ತಾರೆ ಅವರು ಕಾಲ್ಫರ್ ಮಾಡ್ತಾರೆ ಈ ಕ್ಲಸ್ಟರ್ ಬೇಸ್ಡ್ ಆರ್ಗನೈಸೇಷನ್ ಅವ್ರಿಗೆ ಹೇಳ್ತಾರೆ. ಉದಾಹರಣೆಗೆ NGOಗಳಿಗೆ ತಿಳಿಸ್ತಾರೆ ಇಂತ ಒಂದೊಂದು ಪ್ರದೇಶದಲ್ಲಿ ನೀವು ಎಫ್ಪಿಒಗಳನ್ನ ಸರ್ಕಾರದ ನಿಯಮದ ಪ್ರಕಾರ ನೀವು ಪ್ರಾರಂಭ ಮಾಡಬಹುದು ಅಂತ ಆದ್ರೆ ಅವರು ಗ್ರಾಮೀಣ ಮಟ್ಟಕ್ಕೆ ಬಂದ್ಬಿಟ್ಟು ಬೇಸ್ ಲೈನ್ ಸರ್ವೆ ಅಂತ ಹೇಳ್ತೀವಿ. ಏನೇನು ಬೆಳೆ ಇದೆ, ಏನೇನು ಆರ್ಥಿಕ ಸಮಸ್ಯೆಗಳಿದಾವೆ, ಏನೇನು ಸಾಮಾಜಿಕ ಸಮಸ್ಯೆಗಳಿದಾವೆ, ಏನೆಲ್ಲ ಅವಕಾಶಗಳಿದೆ, ಇವುಗಳನ್ನೆಲ್ಲವನ್ನೂ ಕೂಡ ಅವರು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ಒಂದು ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ತೀವಿ, ಅದನ್ನ ಅವರು ನಮ್ಮ ಜಂಟಿ ಕೃಷಿ ನಿರ್ದೇಶಕರಿಗೆ ಒಂದು DLMC ಅಂತ ಏನ್ ಮೀಟಿಂಗ್ ಇರುತ್ತೆ, ಜಿಲ್ಲಾ ಮಟ್ಟದಾಗಿರ್ಬೋದು ರಾಜ್ಯ ಮಟ್ಟದ, ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ ಮೇಲೆ ಆ ಒಂದು NGOಗಳಿಗೆ ನೀವು ಪ್ರಾರಂಭ ಮಾಡಬಹುದು ಅಂತ ಒಂದು ಹಸಿರು ಸೂಚನೆಯನ್ನ ನೀಡಲಾಗುತ್ತದೆ. ತದನಂತರ ಅವರು ಆ ಗ್ರಾಮಗಳಲ್ಲಿ ರೈತರನ್ನ ಒಗ್ಗೂಡಿಸಿಕೊಂಡು ಸದಸ್ಯತ್ವವನ್ನ ತಗೋಬೇಕಾಗುತ್ತೆ. ರೈತ ಉತ್ಪಾದಕರ ಸಂಸ್ಥೆಯ ತಂದೆಯಾಗಿ ನಾವೇನ್ ಹೇಳ್ತೀವಿ, ರಿಸೋರ್ಸ್ ಆರ್ಗನೈಸೇಷನ್, ಅದು ಯಾವುದೇ ಒಂದು ತೋಟಗಾರಿಕಾ ಇಲಾಖೆ ಆಗಿರ್ಬೋದು ಅಥವಾ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ಒಂದು ನಬಾರ್ಡ್ ಸಂಸ್ಥೆ ಆಗಿರ್ಬೋದು ಅಥವಾ ಕೆಲವೊಂದು ಗ್ರಿಡ್ ಬೋರ್ಡ್, ರಬ್ಬರ್ ಬೋರ್ಡ್, ಈ ರೀತಿ ಬೋರ್ಡ್ಗಳು ಕೂಡ ತಂದೆಯ ಸ್ಥಾನದಲ್ಲಿ ನಿಂತು ಆ ಒಂದು ರೈತ ಉತ್ಪಾದಕರ ಸಂಸ್ಥೆಗೆ ಆರ್ಥಿಕ ಸಬಲತೆಯನ್ನ ಕೊಡ್ಲಿಕ್ಕೆ ಮುಂದೆ ಬರ್ತವೆ. ಇಂಥ ಒಂದು ಪ್ರಮೋಟಿಂಗ್ ಸಂಸ್ಥೆ ಏನ್ ಇರ್ತವೆ ಅವುಗಳನ್ನ ನೇರವಾಗಿ ರೈತರಿಗೆ ಸರ್ಕಾರದ ಹಣವನ್ನ ವರ್ಗಾವಣೆ ಮಾಡೋದಿಲ್ಲ. ಇಲ್ಲಿ ರೈತರ ಮತ್ತೆ ಈ ಒಂದು ಇಲಾಖೆಯ ಮಧ್ಯದಲ್ಲಿ ಸರ್ಕಾರೇತರ ಸಂಸ್ಥೆಗಳು NGO ಅಂತ ಹೇಳ್ತವೆ, ಅವರಿಗೆ ಒಂದು ಜವಾಬ್ದಾರಿಯನ್ನು ನೀಡ್ತವೆ. ಅವುಗಳು ತಾಯಿಯ ಆರೈಕೆಯಲ್ಲಿ ಮಗುವನ್ನು ಹೇಗೆ ಬೆಳೆಸ್ತಾರೆ ಹಾಗೆ ಈ ಸಂಸ್ಥೆಗಳನ್ನು ಬೆಳೆಸುವ ಒಂದು ಜವಾಬ್ದಾರಿ ಇರುತ್ತೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಆಗಿರ್ಬೋದು ಅಥವಾ ISAP ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಅಗ್ರಿಕಲ್ಚರಲ್ ಪ್ರೊಫೆಷನ್ಸ್ ಅಂತ ಹೇಳ್ತೀವಿ, ಸರ್ಕಾರೇತರ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹಾಗೆ ಮೈರಾಡಾ ಸಂಸ್ಥೆ ಅನ್ನೋದು, ಹಾಗೆ ODP ಅನ್ನೋ ಒಂದು ಸಂಸ್ಥೆ, ಹಾಗೆ IGS ಅನ್ನೋ ಒಂದು ಸಂಸ್ಥೆ, ಹಾಗೆ ICOWA ಅನ್ನೋ ಒಂದು ಸಂಸ್ಥೆ, ಇಂಟರ್ನ್ಯಾಷನಲ್ ಕಾಂಪಿಟೆನ್ಸಿ ಸೆಂಟರ್ ಫಾರ್ ಆರ್ಗಾನಿಕ್ ಫಾರ್ಮಿಂಗ್ ಅಂತ, ಹಾಗೆ ಇನ್ನೊಂದು ಇಂಡಿಯನ್ ಗ್ರಾಮೀಣ ಸೇವಾ ಅಂತ ಹೇಳಿ ಒಂದು ಸಂಸ್ಥೆಗಳು ತಾಯಿಯಾಗಿ ಹೇಗೆ ಒಂದು ಮಗುವನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾರೆ ಹಾಗೆ ಇದೇ ರೀತಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನ ಬೆಳೆಸಲಿಕ್ಕೆ ಈ ಒಂದು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತವೆ. ಒಂದು ಬೇಸ್ ಲೈನ್ ಸರ್ವೆ ಮಾಡಿರ್ತವೆ, ಏನೆಲ್ಲ ನ್ಯೂನತೆಗಳಿರ್ತವೆ, ಏನೆಲ್ಲ ಅಪರ್ಚುನಿಟಿಗಳಿರ್ತವೆ, ಏನೆಲ್ಲ ವೀಕ್ನೆಸ್ಗಳಿರ್ತವೆ, ಏನೆಲ್ಲ ಇದಕ್ಕೆ ತೊಡಕುಗಳಿರ್ತವೆ, ಇವುಗಳನ್ನೆಲ್ಲವನ್ನು ಕೂಡ ಅಂದಾಜಿಸಿ ಮತ್ತೆ ಅದರದೇ ಆದಂತ ಒಂದು ಬಿಸ್ನೆಸ್ ಪ್ಲಾನ್ ಅನ್ನ ಸ್ಟೇಟ್ ಲೆವೆಲ್ ಕಮಿಟಿಯಿಂದ ಮತ್ತೆ ಹಾಗೇನೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಿಂದ ಅಪ್ರೂವಲ್ ತೆಗೆದುಕೊಂಡು ಆದ್ಮೇಲೆ ಆ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ಅಲ್ಲಿ ಈ ಸಂಸ್ಥೆಗಳು ತನ್ನದೇ ಆದಂತ ಒಂದು ಕಚೇರಿಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಆ ಕಚೇರಿಯನ್ನ ನೋಡಿಕೊಳ್ಳಿಕ್ಕೆ ಒಂದು ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಹೇಳ್ತೇವೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅವರನ್ನ ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಒಬ್ರು ಅಕೌಂಟೆಂಟ್ ಅನ್ನ ನೇಮಿಸ್ಕೋಬೇಕಾಗುತ್ತೆ, ಹಾಗೆ ಕಂಪನಿಯನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ, ಹಾಗೇನೆ ಕಚೇರಿ ಬೇಕಾಗುತ್ತೆ. ಆ ಕಚೇರಿ ನಿರ್ವಹಣೆಗೆ ಒಂದು ರೆಂಟ್ ಆಗಿರ್ಬೋದು, ಒಂದು ಟೆಲಿಫೋನ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಹಾಗೇನೆ ಅಲ್ಲಿ ಇರ್ತಕ್ಕಂತ ಒಂದು ಕಚೇರಿಗೆ ಫರ್ನಿಚರ್ಸ್ ಏನಾದ್ರೂ ಬೇಕಾದಾಗ ಇಂಥವನ್ನೆಲ್ಲ ಮಾಡ್ಕೊಳ್ಲಿಕ್ಕೆ, ಮತ್ತೆ ಈಗಾಗಲೇ ಶೇರ್ ಹೋಲ್ಡರ್ ಆಗಿರ್ತಾರೆ ಅಂತವರಿಗೆ ತರಬೇತಿಗಳನ್ನ ನೀಡಲಿಕ್ಕೆ, ಪ್ರವಾಸವನ್ನ ಕೈಗೊಳ್ಳಲಿಕ್ಕೆ, ಇನ್ನು ಹೆಚ್ಚು ಕಲೀಲಿಕ್ಕೆ, ಮನದಟ್ಟು ಮಾಡ್ಕೊಳ್ಲಿಕ್ಕೆ ಇಂಥ ಕಾರ್ಯಕ್ರಮಗಳಿಗೆ ಅನುದಾನವನ್ನ ನೀಡಲಾಗುತ್ತದೆ. ಕನಿಷ್ಠ ಅಂತ ಹೇಳಿದ್ರೆ 300 ಸದಸ್ಯರು ಇರಬೇಕು, ಅಂತವರಿಗೆ 15-18 ಲಕ್ಷದವರೆಗೂ ಕೂಡ ಅಪ್ಪುವಂತಹ ಅನುದಾನ ಇರುತ್ತೆ. ಅದನ್ನ ಪ್ರಾರಂಭ ಮಾಡತಕ್ಕಂತಹ ಸಂಸ್ಥೆಗಳಿಗೆ ರಿಲೀಸ್ ಮಾಡ್ತಾರೆ. ಆ ರಿಲೀಸ್ ಮಾಡಿದಂತ ಸಂಸ್ಥೆಯವರು ತದನಂತರ ಈ FPOಗಳಿಗೆ ಅದನ್ನ ಹಂತ ಹಂತವಾಗಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಪ್ರಾರಂಭವಾಗಿ ಯಾರು ಸದಸ್ಯರಾಗಬೇಕು ಅನ್ನೋದು ಮೊದಲ ಪ್ರಶ್ನೆ ಆಗುತ್ತೆ. ಯಾವುದೇ ಸಣ್ಣ ಅಥವಾ ಮಧ್ಯಮ ರೈತರು RTCಯನ್ನ ಹೊಂದಿದ್ದು ಇಂಥ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಆಸಕ್ತಿ ಇದೆ ಎನ್ನುವರನ್ನ ಮಾತ್ರ ಇಲ್ಲಿ ಆಯ್ಕೆ ಮಾಡಿಕೊಂಡು ಇಲ್ಲಿ ಚಿಕ್ಕ ಒಂದು ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ ಅಥವಾ SHG ಅಥವಾ ಫಾರ್ಮರ್ಸ್ ಕ್ಲಬ್ ಅಥವಾ JLG ಗ್ರೂಪ್ಗಳು ಒಂದು 10-20 ಜನ ಇರ್ತಕ್ಕಂಥ ಸದಸ್ಯಗಳನ್ನ ಮಾಡಿಕೊಂಡು ಅಂತ 15 ಸಂಘಟನೆಗಳನ್ನ ಮಾಡಿದ್ರೆ ಇಂಥವ್ರಿಗೆ ಈ ಸಂಸ್ಥೆಯಲ್ಲಿ ಏನು ಉದ್ದೇಶ ಇಟ್ಕೊಂಡಿರ್ತಾರೆ ಆ ಉದ್ದೇಶವನ್ನ ಸಾಕಾರ ಮಾಡಲಿಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ಗ್ರಾಮ ಮಟ್ಟದಲ್ಲಿ ಹೊಂದ್ಕೊಂಡು ಈ ಸಂಸ್ಥೆ ಮುಂದೆ ನಡೀತಾ ಹೋಗುತ್ತೆ. ಇಂಥ ಸಂಸ್ಥೆಗಳು ಚೆನ್ನಾಗಿ ನಡೀತಾ ಬಂದ್ರೆ ಅದಕ್ಕೆ ಸರ್ಕಾರದಿಂದ ಪ್ರೋತ್ಸಾಹ ಮತ್ತೊಮ್ಮೆ ಇದೆ. ಇದನ್ನ ನಾವು SFAC ಗ್ರಾಂಟ್ ಅಂತ ಹೇಳ್ತೇವೆ. ಪ್ರತಿ ಒಬ್ಬ ಸದಸ್ಯನೂ ಕೂಡ ತಲಾ 2,000 ಗ್ರಾಂಟ್ ಅನ್ನ ಕೊಡ್ತಾರೆ. ಆ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಕಂಪನಿಗಳು ಏನಾದ್ರೂ ಒಂದು ಕಾರ್ಯಚಟುವಟಿಕೆ ಮಾಡಬೇಕು ಅಂದ್ರೆ ಒಂದು ಬಂಡವಾಳ ಬೇಕಾಗುತ್ತೆ, ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಬೇಕಾಗುತ್ತೆ. ಆ ಒಂದ್ ನಿಟ್ಟಿನಲ್ಲಿ 300 ಸದಸ್ಯರಿದ್ರೆ ತಲಾ 2,000 ಈಕ್ವಿಟಿ ಫಂಡ್ಸ್ ಅಂತ SFAC ಇಂದ ರಿಲೀಸ್ ಮಾಡ್ತಾರೆ. ಅದರಿಂದನೂ ಕೂಡ ಬಿಸ್ನೆಸ್ ಆಕ್ಟಿವಿಟಿ ಅನ್ನ ಜಾಸ್ತಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಅಥವಾ ಬಿಸ್ನೆಸ್ ಪ್ಲಾನ್ ಅನ್ನ ತಯಾರು ಮಾಡ್ಕೋಬಹುದು, ಯಾವ ನಿಟ್ಟಿನಲ್ಲಿ ಮಾಡಬಹುದು ಅಂತ ಹೇಳೋ ಒಂದು ನಾವು ಹೇಳೋದಾದ್ರೆ, ಮುಖ್ಯವಾಗಿ ನಮ್ಮ ರೈತಾಪಿ ಜನಗಳಿಗೆ ಬೇಕಾದಂತಹ ಕೃಷಿ ಪರಿಕರಗಳು ಉತ್ಪಾದನೆ, ಬೀಜದ ಉತ್ಪಾದನೆ ಆಗಿರ್ಬೋದು, ಯಾವುದೇ ಬೆಳೆಯಲ್ಲಾಗಿರ್ಬೋದು, ಅಥವಾ ಸಲಕರಣೆಗಳನ್ನ ಉತ್ಪಾದಿಸೋದಾಗಿರ್ಬೋದು, ಅಥವಾ ಏನಾದರೂ ವಿಶೇಷವಾದಂತಹ ಬಸ ಬೆಳೆಯನ್ನ ನಾವು ಪರಿಚಯಿಸೋದಾಗಿರ್ಬೋದು, ಅಥವಾ ಅದರಿಂದ ಲಾಭವನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಅಥವಾ ಇರ್ತಕ್ಕಂತಹ ಬೆಳೆಗಳಲ್ಲಿ ಹೇಗೆ ಉತ್ಪಾದಕತೆಯನ್ನ ಜಾಸ್ತಿ ಮಾಡಬಹುದು, ಅದಕ್ಕೆ ಏನ್ ತಂತ್ರಜ್ಞಾನ ಬೇಕಾಗುತ್ತೆ ಅದನ್ನ ನಾವು ಕಂಪನಿಯನ್ನ ಪಡ್ಕೊಂಡು ಮಾಡ್ಕೋಬಹುದು, ಅಥವಾ ರೈತರು ಬೆಳೆದಂತಹ ಫಸಲನ್ನ ಮುಂದಿನ ಹಂತವಾಗಿ ಸಂಸ್ಕರಣೆ ಮಾಡ್ಲಿಕ್ಕೆ ಬೇಕಾದಂತಹ ಗೋಡೌನ್ಸ್ ಆಗಿರ್ಬೋದು, ವೇರ್ ಹೌಸ್ ಆಗಿರ್ಬೋದು, ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಇನ್ಫ್ರಾ ಮೂಲ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಥವಾ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು. ನಾವೇನು ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ, ಉತ್ಪಾದನೆ ಆದ್ಮೇಲೆ ಉತ್ಪನ್ನಗಳನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಈ ರೈತ ಉತ್ಪಾದಕರ ಸಂಸ್ಥೆಗಳು ಕೆಲಸವನ್ನ ನಿರ್ವಹಿಸಬಹುದು. ಸೊ ಆಯಾ ಒಂದು ಕ್ಲಸ್ಟರ್ಗೆ ಅವಶ್ಯಕತೆ ಏನಿರುತ್ತೆ ಅದನ್ನ ನೋಡಿಕೊಂಡು ಬಿಸ್ನೆಸ್ ಪ್ಲಾನ್ ಏನು ಸಂಸ್ಥೆಯವರು ಮಾಡಿರ್ತಾರೆ ಅದನ್ನ ಪರಿಗಣಿಸಿಕೊಂಡು ಇಂಥ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬಹುದು. ಡಾಕ್ಟರ್, ಈಗ ರೈತರಿಗೆ ಬೇಕಾದ ಅಗತ್ಯ ಸಾಮಗ್ರಿಗಳು, ಬಿತ್ತನೆ ಬೀಜ, ರಾಸಾಯನಿಕ ಗೊಬ್ಬರ ಅಥವಾ ಸಲಕರಣೆಗಳು, ಯಂತ್ರಗಳು, ಹೀಗೆ ತುಂಬಾ ಬೇಕಾಗ್ತವೆ, ಅವನ್ನೆಲ್ಲ ತರಿಸಿಕೊಡ್ಲಿಕ್ಕೂ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಕಾರ್ಯ ಮಾಡಬಹುದು. ಹಾಗೆ ಒಟ್ಟಾರೆ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ರೈತರಿಂದ ಉತ್ಪನ್ನಗಳನ್ನ ಖರೀದಿ ಮಾಡಿ ಮಾರಾಟ ಮಾಡಲಿಕ್ಕೂ ಅವಕಾಶ ಇದೆ. ಏನಾದರೂ ಇತಿಮಿತಿಗಳಿದಾವ ಅಥವಾ ಒಂದು ವಿಶಾಲವಾದ ಅವಕಾಶಗಳಿದಾವ, ಏನಂತೀರಿ? ಖಂಡಿತ ನಿಜ. ಏಕೆ ಅಂತ ಹೇಳಿದ್ರೆ, ಒಂದು ಗುಣಮಟ್ಟದ ಬೀಜ ಅಂತ ಹೇಳಿ ಎಲ್ಲೋದ್ರೂ ಕೂಡ ನಮ್ಗೆ ಗುಣಮಟ್ಟ ಬಹಳಷ್ಟು ಮುಖ್ಯವಾಗುತ್ತೆ. ಅದು ಬೀಜ ಇರ್ಬೋದು, ಪರಿಸರಗಳು ಆಗಿರ್ಬೋದು, ಅಥವಾ ಇನ್ನೊಂದು ಆಗಿರ್ಬೋದು, ಅಥವಾ ಉತ್ತಮ ಫಸಲಾಗಿರ್ಬೋದು. ಗುಣಮಟ್ಟ ಬಹಳ ಮುಖ್ಯ. ಯಾಕೆಂದ್ರೆ ಗುಣಮಟ್ಟವನ್ನ ನೋಡಿಕೊಂಡು ನಾವು ಗ್ರಾಹಕರನ್ನ ಆಕರ್ಷಣೆ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಗುಣಮಟ್ಟದ ಉತ್ಪಾದನೆ ಆಗ್ಬೇಕು, ಹಾಗೇನೆ ಪ್ರಮಾಣನೂ ಕೂಡ ಬಹಳಷ್ಟು ಮುಖ್ಯ. ಹಾಗೇನೆ ಗುಣಮಟ್ಟ ಖಾತರಿಪಡಿಸಿಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಅದನ್ನ ಉತ್ಪಾದನೆ ಮಾಡಿದಾಗ ಅದು ಅವರಿಗೂ ಪ್ರಯೋಜನ ಆಗುತ್ತೆ, ಬಳಕೆದಾರರಿಗೂ ಕೂಡ ಪ್ರಯೋಜನ ಆಗುತ್ತೆ. ಸೊ ಇಂಥ ಸಂಸ್ಥೆಗಳು ಗ್ರಾಮ ಮಟ್ಟದಲ್ಲಿ ಉಟ್ಕೊಂಡ್ರೆ, ಸೊ ಜವಾಬ್ದಾರಿಯಿಂದ ಸಾಮಾಜಿಕ ಕಳಕಳಿಯಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನ ಮಾಡಲಿಕ್ಕೆ ಖಂಡಿತ ಸಾಧ್ಯವಿದೆ. ಹೇಳ್ತಾ ಇದ್ರಿ, ಈ ಸಂಸ್ಥೆಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಕನಿಷ್ಠ 300 ಸದಸ್ಯರು ಇರಬೇಕು, ಅದು ಸಣ್ಣ ರೈತರು, ಅತಿ ಸಣ್ಣ ರೈತರು. ಹಾಗೆ ಅವರು ಎಷ್ಟು ಷೇರು ಅಥವಾ ಶುಲ್ಕವನ್ನ ಈ ಸಂಸ್ಥೆಗೆ ಕೊಡಬೇಕು, ಎಲ್ಲಿ ನೋಂದಣಿ ಮಾಡಿಸ್ಬೇಕಂತ ಹೇಳ್ತೀರಿ? ತಾಯಿಯ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಂತಹ ಒಂದು NGO, ಕೊಡಗಿನಲ್ಲಿ ಅನೇಕ NGOಗಳು ಕೆಲಸ ಮಾಡ್ತಾ ಇದ್ದಾವೆ. ಸೊ ಅವರು ಮತ್ತೆ ಸದಸ್ಯರುಗಳಿಗೆ ನಿರ್ದೇಶಕರುಗಳು ಅಂತ ಇರ್ತಾರೆ. ಆ ನಿರ್ದೇಶಕರು ಇವರೆಲ್ಲ ಪ್ರಾರಂಭದಲ್ಲಿ ಒಟ್ಟುಗೂಡಿಕೊಂಡು, ಸೊ ಎಷ್ಟು ಹಣವನ್ನ ಓಡಬಹುದು, ನಾವು ಷೇರ್ಗಳನ್ನ ಹೂಡಬಹುದು, ಸೊ ಅದು ನಾವು 500 ಹಾಕ್ಬೋದಾ ಅಥವಾ 1,000 ರೂಪಾಯಿ ಹಾಕ್ಬೋದಾ ಅಥವಾ 2,000 ಹಾಕ್ಬೋದು ಅಂತ ಅವರೇ ಒಂದು ಚಿಕ್ಕ ಒಂದು ತೀರ್ಮಾನವನ್ನ ಅವರು ಮಾಡ್ಕೋಬಹುದು. ಸೊ ನನಗೆ ಗೊತ್ತಿದ್ದಾಗೆ ಇಲ್ಲಿವರೆಗೂ ಹೆಚ್ಚು ಸಂಸ್ಥೆಗಳಲ್ಲಿ 1,000 ಹೂಡಿರೋದೇ ಜಾಸ್ತಿ ಒಬ್ಬ ರೈತ. ಸೊ ಹಾಗೆ ಇಂಥ ಒಂದು ಕಂಪನಿಗಳನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಒಂದು 3 ವಿಧಾನ ಇದೆ. ಅದರಲ್ಲಿ ಪ್ರಮುಖವಾಗಿ, ಸೊ ಯಾವೆಲ್ಲ ಒಂದು ಇಲಾಖಾ ವತಿಯಿಂದ ಇಲ್ಲಿವರೆಗೂ ಪ್ರಾರಂಭವಾಗಿದ್ದಾವೆ ಅದರಲ್ಲಿ ಹೆಚ್ಚು ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ತೀವಿ, ಸೊಸೈಟಿ ಆಕ್ಟ್ ಅಂತ ಹೇಳ್ತೀವಿ, ಅದರ ಮೂಲಕನೂ ಕೂಡ ರಿಜಿಸ್ಟರ್ ಆಗಿರ್ತಕ್ಕಂತ ರೈತ ಉತ್ಪಾದಕರ ಸಂಸ್ಥೆಗಳು ಕೂಡ ಇದ್ದಾವೆ. ಅಥವಾ ಕೆಲವೊಂದು ರಿಜಿಸ್ಟರ್ ಆಫ್ ಕಂಪನೀಸ್, ಸೊ ಏನು ನಾವು ಕಾರ್ಪೊರೇಟ್ ಅಂತ ಹೇಳ್ತೀವಿ, ಆ ಒಂದು ನೇರವಾಗೂ ಕೂಡ ನಾವು ರಿಜಿಸ್ಟರ್ ಅನ್ನ ಮಾಡಬಹುದು. ಅಥವಾ ಇವೆರಡನ್ನೂ ಹೊರತಾಗಿ ಕೆಲವೊಂದು ಸಂಸ್ಥೆಗಳು ಸ್ವತಃನೇ ರಿಜಿಸ್ಟರ್ ಮಾಡಿಕೊಂಡು ಅವು ಕೂಡ ನಡೀತಾ ಇದ್ದಾವೆ. ಎಲ್ಲಾ ಈ ತರ ಸಂಸ್ಥೆಗಳು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ, ರಿಜಿಸ್ಟರ್ ಆಫ್ ಕಂಪನೀಸ್. ಸೊ ಇದು ನಮ್ಮ ನಮ್ಮ ರೈತರಿಗೆ ಕಷ್ಟವಾಗುತ್ತೆ. ಈ ಒಂದು ಕೆಲಸವನ್ನ ಪ್ರಮೋಟಿಂಗ್ ಆರ್ಗನೈಸೇಷನ್ ಅಂತ ಏನ್ ಹೇಳ್ತೀವಿ, ಪೋಪಿ ಅಂತ ಹೇಳ್ತೀವಿ, ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಪ್ರಮೋಟಿಂಗ್ ಇನ್ಸ್ಟಿಟ್ಯೂಷನ್. ಸೊ ನಮ್ಮ ಗ್ರಾಮ ಮಟ್ಟದಲ್ಲಿ ಯಾವ ಸಂಸ್ಥೆ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ಅವರು ರೈತರ ಪರವಾಗಿ ನೋಂದಣಿಯನ್ನ ಮಾಡಿ ಕೊಡ್ತಾರೆ. ಈ ನೋಂದಣಿ ಶುಲ್ಕವನ್ನು ಕೂಡ ಸರ್ಕಾರನೇ ಭರಿಸುತ್ತೆ. ಸುಮಾರು ಒಂದು ಕಂಪನಿಯನ್ನ ರಿಜಿಸ್ಟರ್ ಮಾಡಬೇಕು ಅಂದ್ರೆ 40-50 ಸಾವಿರದಷ್ಟು ಖರ್ಚಾಗುತ್ತೆ. ಅದಕ್ಕೆ ಕಂಪನಿ ಸೆಕ್ರೆಟರೀಸ್ ಥ್ರೂ ಮೂಲಕ ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಬಹಳಷ್ಟು ಪ್ರೊಸೀಜರ್ಸ್ ಇರುತ್ತೆ, ಅದರ ಮೂಲಕ ಅದಕ್ಕೆ ನೋಂದಣಿ ಮಾಡಬಹುದು. ನೋಂದಣಿಯ ಶುಲ್ಕ ಸಂಪೂರ್ಣವಾಗಿ ಸರ್ಕಾರನೇ ಭರಿಸುತ್ತೆ. ಡಾಕ್ಟರ್ ಪ್ರಭಾಕರ್ ಅವರೇ, ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳು ಒಂದ್ ರೀತಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡತಕ್ಕಂಥವು, ಇಲ್ಲಿ ಸಹಕಾರಿ ತತ್ವ ಇದೆಯಾ ಅಥವಾ ಖಾಸಗಿ ಸಂಸ್ಥೆಗಳ ತರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಇಲ್ಲಿ ಎರಡಕ್ಕೂ ಕೂಡ ಅವಕಾಶ ಇದೆ, ಸಹಕಾರನೂ ಇದೆ ಮತ್ತೆ ನೀವು ಹೇಳಿದಾಗೆ ಖಾಸಗಿನೂ ಕೂಡ ಇದೆ. ಯಾವ ರೀತಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಆ ರೀತಿ ಅದು ಚೇಂಜ್ ಆಗುತ್ತೆ. ಸಹಕಾರ ಅಂತ ಹೇಳಿದ್ರೆ ಹೆಚ್ಚು ರಾಜ್ಯ ಸರ್ಕಾರದ ನೀತಿ ನಿಯಮಗಳು ಒಳಪಡ್ತವೆ. ಹಾಗೇನೆ ನಾವು ಸ್ವತಂತ್ರ ಅಂತ ಹೇಳಿದ ತಕ್ಷಣನೇ ಎಂಎನ್ಸಿಗಳ ಲಾಸ್ ಏನಿರುತ್ತೆ ಅದು ಇಲ್ಲಿ ಅಪ್ಲೈ ಆಗುತ್ತೆ, ಇದೇ ವ್ಯತ್ಯಾಸ. ಬಟ್ ಎಲ್ಲೂ ಕೂಡ ಈಗಿನೇ ಮಾಡ್ಕೋಬೇಕು ಅಂತ ಏನಿಲ್ಲ, ಇಲ್ಲೇ ಆದಂತವೆಲ್ಲವೂ ಕೂಡ ಸಹಕಾರ ತತ್ವದಲ್ಲೇ ಕೆಲವು ರಿಜಿಸ್ಟ್ರೇಷನ್ ಆಗಿದೆ. ಈಗ ಮುಂದೆ ಬರ್ತಾ ಇರ್ತಕ್ಕಂಥವೆಲ್ಲವೂ ಕೂಡ ಒಂದು ಕಾರ್ಪೊರೇಟ್ ಮಾದರಿಯಲ್ಲೇ ನೋಂದಣಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಭಾರತ ಸರ್ಕಾರ ರೈತ ಉತ್ಪಾದಕ ಸಂಸ್ಥೆಗಳನ್ನ ಹೆಚ್ಚೆಚ್ಚು ರಚನೆ ಮಾಡ್ಲಿಕ್ಕೆ ಉತ್ತೇಜನ ನೀಡ್ತಾ ಇದೆ. ದೇಶದಲ್ಲಿ ಸಾವಿರಾರು ಸಂಸ್ಥೆಗಳು ಸೃಷ್ಟಿಯಾಗಬೇಕನ್ನೋ ಒಂದು ಕನಸು ಸರ್ಕಾರದ್ದು. ಹೌದು, ಹೇಗಿದೆ? 10,000 ಎಫ್ಪಿಒಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋದು ಉದ್ದೇಶ ಇದೆ ಈಗ. ಹೇಗಿದೆ ನಮ್ಮ ರಾಜ್ಯದ ಒಂದು ಬೆಳವಣಿಗೆ ಚಿತ್ರಣ? ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಈಗ 2014 ಇಲ್ಲಿವರೆಗೂ ಕೂಡ ಸುಮಾರು 200 ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕೆಲವೊಂದು ರೈತ ಉತ್ಪಾದಕ ಸಂಸ್ಥೆಗಳು ಪ್ರಾರಂಭದಲ್ಲಿ, ಯಾಕೆಂದ್ರೆ ಇವೆಲ್ಲಾ ಸಂಸ್ಥೆಗಳನ್ನ ಕೇವಲ ಸ್ವಲ್ಪ ಅವಧಿಯವರೆಗೆ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮ ಅಷ್ಟೇ. ಪ್ರಾರಂಭದಲ್ಲಿ 3 ಗ್ರಾಂಟ್ಸ್ ಸಿಗುತ್ತೆ ಸರ್ಕಾರದಿಂದ, ಅವರು ಬೆಳೆದು ತದನಂತರ ಅವರು ಸ್ವತಂತ್ರವಾಗಬೇಕು ಅನ್ನೋದು ಇಲ್ಲಿ ನಿಯಮ ಇರುತ್ತೆ. ಸೊ ಎಲ್ಲಿವರೆಗೂ ಸರ್ಕಾರದ ವ್ಯವಸ್ಥೆಯಡಿಯಲ್ಲಿ ಇದ್ರು ಅವಾಗ ಚೆನ್ನಾಗಿ ಈ ಸಂಸ್ಥೆಗಳು ನಡೀತಾ ಇದ್ರು. ಈಗ ಸರ್ಕಾರದ ವ್ಯವಸ್ಥೆ ಒಂದ್ ಸ್ವಲ್ಪ ಕೈ ತಪ್ಪಿರಬೇಕಾದ್ರೆ ಸೊ ಇವಾಗ ಒಂದ್ ಸ್ವಲ್ಪ ಕುಂಟುತ್ತಾ ನಡೀತಾ ಇದಾವೆ. ಸೊ ಎಲ್ಲಿ ಹೆಚ್ಚು ಮುನ್ನೆಚ್ಚರಿಕೆಯಿಂದ ಒಳ್ಳೆ ಯೋಜನೆ ಹಾಕೊಂಡು ಸರ್ಕಾರದ ಇನ್ನಿತರೆ ಸೌಕರ್ಯಗಳನ್ನ ಪಡ್ಕೊಂಡು ಮುನ್ನುಗ್ತಾ ಇದಾವೆ ಅಂತ ರೈತ ಉತ್ಪಾದಕರ ಸಂಸ್ಥೆಗಳು ಚೆನ್ನಾಗೇ ನಡೀತಾ ಇದಾವೆ. ಸಾಕಷ್ಟು ರೈತಾಪಿ ಜನಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾವೆ. ಈಗ ರಾಜ್ಯದಲ್ಲಿ ಅನೇಕ ಮಾದರಿಯಾಗೂ ಕೂಡ ಬೆಳೀತಾ ಇದಾವೆ, ಕೆಲವೊಂದು ಸೋತಿದಾವೆ ಅಂತ ಕೂಡ ನಾವು ಹೇಳ್ತೇವೆ. ಕೃಷಿ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳಿದಾವೆ. ಗ್ರಾಹಕರಿಗೆ, ರೈತರಿಗೆ, ಇಬ್ಬರಿಗೂ ಸಹ ಈ ಸಂಸ್ಥೆಗಳು ಒಳ್ಳೆ ಕೆಲಸವನ್ನ ಮಾಡಲಿಕ್ಕೆ ಅವಕಾಶಗಳಿದಾವೆ. ಹೌದು, ಖಂಡಿತವಾಗ್ಲೂ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆ ರೈತ ಉತ್ಪಾದಕರ ಸಂಸ್ಥೆ ಗ್ರಾಮ ಮಟ್ಟದಲ್ಲೇ ಯೋಜನೆ ಮಾಡಿದಾಗ ಆ ಯೋಜನೆಗೆ ಪೂರಕವಾಗಿ ಸರ್ಕಾರವನ್ನು ಸ್ಪಂದಿಸಿದಾಗ ಬಹಳಷ್ಟು ಚೆನ್ನಾಗಿ ಆ ಕಾರ್ಯಕ್ರಮ ಮೂಡಿ ಬರುತ್ತೆ ಮತ್ತೆ ಸದಸ್ಯರಲ್ಲದಲ್ಲಿ ಇನ್ನಿತರ ಸದಸ್ಯರಿಗೂ ಕೂಡ ಉಪಯೋಗ ಆಗುತ್ತೆ. ಯಾವತ್ತಿದ್ರೂ ಕೂಡ ಉಪಯೋಗ ಆಗ್ತಾನೆ ಹೋಗುತ್ತೆ. ಮತ್ತೆ ಇಂಥ ಸಂಸ್ಥೆಗಳಿಗೆ ನಿಯಮ ಇದ್ರೂ ಕೂಡ ಒಂದು ಬೌಂಡರಿ ಅಂತ ಇರೋದಿಲ್ಲ, ಬೇರೆ ಬೇರೆ ಕ್ಷೇತ್ರಕ್ಕೆ ಅವರು ಕೈ ಹಾಕ್ಬಹುದು. ಆ ರೀತಿಯಲ್ಲಿ ಒಳ್ಳೆ ಅವಕಾಶ ಅಂತಾನೆ ಕೂಡ ನಾವು ಹೇಳೋದು. ನಿಜ, ನಮ್ಮ ಸಮಾಜದಲ್ಲಿ ಈ ರೀತಿಯ ಸಂಘ ಸಂಸ್ಥೆಗಳು ಬಹಳ ವರ್ಷಗಳಿಂದ ರಚನೆ ಆಗ್ತಾ ಬಂದು ಕಾರಣಾಂತರಗಳಿಂದ ಏನೇನೋ ಅಡೆತಡೆಗಳಿಂದ ಅಷ್ಟೊಂದು ಬೆಳವಣಿಗೆ ಆಗಿಲ್ಲ. ಅದನ್ನ ನೋಡಿಕೊಂಡು ಈ ರೈತ ಉತ್ಪಾದಕ ಸಂಸ್ಥೆಗಳನ್ನ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಇಲ್ಲಿ ತುಂಬಾ ಕಟ್ಟುಪಾಡುಗಳಿಲ್ಲ, ರೈತರೇ ಸೇರಿಕೊಂಡು ರೈತರಿಗಾಗಿ ಕೆಲಸ ಮಾಡುವ ಒಳ್ಳೆ ವೇದಿಕೆ. ಸೊಸೈಟಿಗಳು ಬಹಳ ಹಿಂದಿನಿಂದನೂ ಕಾರ್ಯ ಮಾಡ್ತದವ, ಅದಕ್ಕಿಂತ ಭಿನ್ನ ಅಲ್ವಾ ಇದು? ಖಂಡಿತವಾಗ್ಲೂ ಇಲ್ಲಿ 3 ತತ್ವಗಳು ಇರ್ತವೆ. ಒಂದು ತತ್ವ ಏನಂತ ಹೇಳಿದ್ರೆ ಸಮಾನ ಮನಸ್ಕರ ತಂಡ, ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಪಾರದರ್ಶಕತೆ, ಯಾವ ವ್ಯವಹಾರಗಳಲ್ಲಿ ಪಾರದರ್ಶಕತೆಯಿಂದ ಇರಬೇಕು, ಅದು ಸರ್ಕಾರ ನಿಯಮದ ಪ್ರಕಾರನೇ ಇರಬೇಕು, ಅದ್ರ ಜೊತೆಗೆ ಗುಣಮಟ್ಟ, ಇವು ಮೂರನ್ನು ಕೂಡ ಪರಿಗಣಿಸಬೇಕು. ಆದಷ್ಟು ಮಟ್ಟಿಗೆ ರಾಜಕೀಯ ವ್ಯವಸ್ಥೆಯಿಂದ ಹೊರತಾಗಿರ್ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಜ, ಕೆಲವೇ ಕೆಲವು ಕಡೆ ರಾಜ್ಯದಲ್ಲಿ ಈ ರೀತಿಯ ಸಂಸ್ಥೆಗಳು ಬಹಳ ಚೆನ್ನಾಗಿ ಬೆಳೆದಿದ್ದಾವೆ, ಉಲ್ಲೇಖ ಮಾಡಬಹುದಾ? ಈಗ ಕರ್ನಾಟಕದ ಉದ್ದಗಲಕ್ಕೂ ನಾವು ಸಂಚರಿಸಿದ್ರೆ ದ್ರಾಕ್ಷಿಗೂ ಇದೆ, ಗೋಡಂಬಿಗೂ ಇದೆ, ಅಡಿಕೆಗೂ ಇದೆ, ಕಾಫಿಗೂ ಇದೆ, ಹೀಗೆ ಬೇರೆ ಬೇರೆ ಬೆಳೆಗಳಲ್ಲಿ, ತರಕಾರಿಗಳಲ್ಲಿ, ಇನ್ನು ವಿಭಿನ್ನವಾದ ಬೆಳೆಗಳಿಗೆ ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚನೆ ಮಾಡಿ ಕೃಷಿಕರು ಕಾರ್ಯಪ್ರವೃತ್ತರಾಗಿದ್ದಾರೆ, ಚೆನ್ನಾಗಿ ಬೆಳವಣಿಗೆನೂ ಆಗಿರೋದನ್ನ ನಿಮ್ಮಂತವ್ರು ನೋಡಿದಿರಿ. ಹೌದು, ಇಂಥ ರೈತ ಉತ್ಪಾದಕ ಸಂಸ್ಥೆಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದಾವೆ, ಹೆಚ್ಚು ಜನರನ್ನ ಆಕರ್ಷಣೆಗೊಂಡಿವೆ. ಯಾಕೆಂದ್ರೆ ಅಲ್ಲಿಯ ಸರ್ಕಾರ ಬಹಳಷ್ಟು ಪ್ರೋತ್ಸಾಹ ನೀಡುತ್ತೆ. ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು 10% ಚೆನ್ನಾಗಿಯೇ ಕಾರ್ಯನಿರ್ವಹಿಸಿಕೊಂಡು ಸಾಕಷ್ಟು ಕಾರ್ಯಯೋಜನೆಗಳನ್ನು ಹಾಕೊಂಡು ಸಾಕಷ್ಟು ಜನಗಳಿಗೆ ಒಳ್ಳೆ ಕೆಲಸ ನಿರ್ವಹಣೆಯನ್ನು ಮಾಡ್ತಾ ಇದ್ದಾವೆ, ಮಾಡ್ತಾ ಇಲ್ಲ ಅಂತ ಅಲ್ಲ. ನಿಜ, ಒಟ್ಟಾರೆ ರೈತ ಉತ್ಪಾದಕ ಸಂಸ್ಥೆಗಳಿಂದ ರೈತರಿಗೂ ಸಮುದಾಯಕ್ಕೂ ಕೃಷಿ ಕ್ಷೇತ್ರಕ್ಕೂ ಒಳಿತಾಗ್ತದೆ ಅನ್ಕೊಂಡು ನಾವು ನಿಶ್ಚಿತವಾಗಿ ಹೇಳಲೇಬೇಕು. ಹೌದು, ಖಂಡಿತವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಇಂಥ ರೈತ ಉತ್ಪಾದಕರ ಸಂಸ್ಥೆಗಳು ದೊಡ್ಡ ಛತ್ರಿಯ ರೀತಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅಂಬ್ರೆಲ್ಲದ ಒಳಗಡೆ ಇರ್ತಕ್ಕಂತ ಸದಸ್ಯರನ್ನ ಎಲ್ಲರನ್ನೂ ಮಳೆ ಗಾಳಿ ಒತ್ತಡ ಎಲ್ಲದನ್ನೂ ಕಾಪಾಡಬೇಕು, ಅವ್ರನ್ನ ಆರ್ಥಿಕವಾಗೂ ಸಬಲ ಮಾಡಬೇಕು, ಒಂದು ಸಾಮಾಜಿಕವಾಗೂ ಮುನ್ನೆತ್ತರಬೇಕು. ಮತ್ತೆ ಕೃಷಿಗಳಿಗೆ ಬೇಕಾದಂತ ಎಲ್ಲ ಕೃಷಿ ಸಲಕರಣೆಗಳು ಹೊರಗಡೆ ಮಾರ್ಕೆಟ್ನಲ್ಲಿ ಮೋಸವಾಗುವುದನ್ನ ತಪ್ಪಿಸಿ ಅವ್ರಿಗೆ ನೇರವಾಗಿ ಸಿಗ್ಬೇಕು. ಹಾಗೇನೆ ಅವರು ಬೆಳೆದಂತಹ ಫಸಲುಗಳು ನೇರವಾಗಿ ಮಾರಾಟ ಆಗ್ಬೇಕು, ಎಲ್ಲೂ ಕೂಡ ಮಧ್ಯವರ್ತಿಗಳ ಅಡಕತ್ತೆರೆಯಲ್ಲಿ ಸಿಗಬಾರ್ದು. ಮತ್ತೆ ಇಲ್ಲಿವರೆಗೂ ಮಾಡದೇ ಇರ್ತಕ್ಕಂತಹ ಕೆಲಸ ಮೌಲ್ಯವರ್ಧನೆ ಮತ್ತೆ ಸಂಸ್ಕರಣೆ ಅಂತಕ್ಕೂ ಕೂಡ ದಾಟಿ ಅದರಿಂದನೂ ಕೂಡ ನಮ್ಮ ರೈತರು ಲಾಭ ಪಡ್ಕೋಬೇಕು. ಇವತ್ತೇನು ಮಾರುಕಟ್ಟೆನು ಒಂದು ಭೂತ ಆಗ್ಬಿಟ್ಟಿದೆ, ಅದನ್ನ ಅಂದ್ರೆ ಭಯ ಆಗ್ಬಿಡುತ್ತೆ ಅವ್ರಿಗೆ. ಅದರಲ್ಲೂ ಕೂಡ ನಮ್ಮ ರೈತರು ಭಾಗವಹಿಸಬೇಕು, ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯನ್ನು ಆಡುವಂತಾಗ್ಬೇಕು, ಅದರಲ್ಲಿ ಒಂದು ಜ್ಞಾನವನ್ನ ಗಳಿಸಬೇಕು, ಅದರಿಂದ ಒಂದು ಪ್ರಯೋಜನ ಪಡ್ಕೋಬೇಕು ಅನ್ನೋದೇ ಈ ರೈತ ಉತ್ಪಾದಕರ ಸಂಸ್ಥೆಯ ಉದ್ದೇಶ. ನಿಜ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗುಣಿಕೊಪ್ಪ ಆಗಿರ್ಬೋದು ಅಥವಾ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾಗಿರ್ಬೋದು ನೇರವಾಗಿ ಭೇಟಿ ಮಾಡಿ, ಆಸಕ್ತ ರೈತ ಗುಂಪುಗಳು ಯಾವುದೇ ಸಮಯದಲ್ಲೂ ಭೇಟಿ ಮಾಡಿ, ಯಾಕೆಂದ್ರೆ ಭಾರತ ಸರ್ಕಾರ ಈಗಾಗಲೇ ಹೇಳಿರುವಾಗ 10,000 FPOಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದೆ. ಸೊ ಖಂಡಿತ ಶೀಘ್ರದಲ್ಲೇ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ ಅನ್ನೋದೇ ನನ್ನ ಆಸಕ್ತಿ. ಹಾಗೂ ಏನಾದ್ರು ಮುಂದೆ ಬಂದ್ರೆ ಖಂಡಿತವಾಗ್ಲೂ ನಾವು ಕೂಡ ಅಂತವರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಸದಾ ಸಿದ್ಧರಿರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಡಾಕ್ಟ್ರೆ, ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಶ್ರೋತೃಗಳೇ, ಇದುವರೆಗೆ ರೈತ ಉತ್ಪಾದಕ ಸಂಸ್ಥೆಗಳು ಅವುಗಳ ರಚನೆ ಬೆಳವಣಿಗೆ ಮತ್ತು ಇದಕ್ಕೆ ಪೂರಕವಾದ ಸಂಗತಿಗಳು ಏನೇನಂತ ಅನ್ಕೊಂಡು ವಿಷಯಗಳನ್ನ ಪ್ರಸ್ತಾಪ ಮಾಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿಯಲ್ಲಿ ಕನ್ನಡ ಸಾಹಿತ್ಯ ರಚನೆ. ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಡಾ ಜೆ ಬಾಲಕೃಷ್ಣ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರೇ, ನಮಸ್ಕಾರ. ಹರಿಹರ ಶ್ರೀ ಬೆಟ್ಟ ಚಿಕ್ಕಮ್ಮ ದೇವರ ಉತ್ಸವದ ಪ್ರಯುಕ್ತ ನವೆಂಬರ್ 2 ಮಂಗಳವಾರ ಸಂಜೆ 7 ದೇವರ ಅವೃತ ಸ್ನಾನ ಅನ್ನ ಸಂತರ್ಪಣೆಯೊಂದಿಗೆ ಜರುಗಲಿದೆ. 3 ಬೆಳಿಗ್ಗೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಕೋರಿದ್ದಾರೆ. ಮಡಿಕೇರಿಯ ನಾಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳ ಮೆಗಾ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆಯ ಅಲ್ಮಿರಾ, ಡೈನಿಂಗ್ ಟೇಬಲ್, ಸೋಫಾ ಸೆಟ್ ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ ಆಕರ್ಷಕ ಡಿಸ್ಕೌಂಟ್ ಪಡೆಯಿರಿ. ಒಂದು ಕಾಟ್, ಒಂದು ಬೆಡ್, 2 ಪಿಲ್ಲೋ, ಒಂದು ಬ್ಲಾಂಕೆಟ್ ಕೇವಲ 9,800 ರೂಪಾಯಿಗೆ. ನಾಸ್ ಫರ್ನಿಚರ್ ಮಡಿಕೇರಿ. ಟಾಪ್ಕು ಜಮ್ಜಮ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಡೈಮಂಡ್ ಮೇಲೆ 25% ಡಿಸ್ಕೌಂಟ್, ರೂಬಿ ಎಮರಲ್ಡ್ ಆಭರಣಗಳ ಮೇಲೆ 30% ಫ್ಲಾಟ್ ಆಫ್, ಎಲ್ಲ ಬ್ರಾಂಡೆಡ್ ವಾಚ್ಗಳ ಮೇಲೆ 25% ಕಡಿತ. ಟಾಪ್ಕೋ ಜಮ್ಜಮ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ರಾಮಣ್ಣ, ಪ್ರಧಾನಮಂತ್ರಿ ಅವರು ಹೇಳಿದಾರೆ ಅಂತೀನಿ.

ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನ ಧರಿಸಿದ್ರೆ ಎಲ್ರು ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಬ್ಲೇಜರ್ 3,299 ರೂಪಾಯಿಯಿಂದ ಪ್ರಾರಂಭ, ಸೂಟ್ಸ್ 4,499 ರೂಪಾಯಿಯಿಂದ ಪ್ರಾರಂಭ. ಪೀಟರ್ ಇಂಗ್ಲೆಂಡ್ ಶೋರೂಮ್ ನಿಯರ್ ಕ್ಲಾಕ್ ಟವರ್ ವಿರಾಜಪೇಟೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮೂರ್ನಾಡು ಇದರ 2020-21 ಸಾಲಿನ ವಾರ್ಷಿಕ ಮಹಾಸಭೆ ನವೆಂಬರ್ 2 ಮಂಗಳವಾರ ಪೂರ್ವಾಹ್ನ 11 ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಪುದಿಯೊಕ್ಕಡ ಎಂ ಮಧುಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಕೋವಿಡ್-19 ಮಾರ್ಗಸೂಚಿಯಂತೆ ಬಂದು ಪಾಲ್ಗೊಳ್ಳಬೇಕಾಗಿ ಸಂಘದ ಆಡಳಿತ ಮಂಡಳಿ ಕೋರಿದೆ. ಹಬ್ಬದ ಸೀಸನ್ ಅಂದಮೇಲೆ ತನಿಷ್ಕ್ ನಲ್ಲಿ ಅದ್ಭುತ ಆಫರ್ಸ್ ಇಲ್ಲದೇ ಇರುತ್ತಾ? ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ವಜ್ರಾಭರಣಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಎಕ್ಸ್ಚೇಂಜ್ ಮೇಲೆ ಹಳೆ ಚಿನ್ನಕ್ಕೆ 100% ವ್ಯಾಲ್ಯೂ. ಷರತ್ತುಗಳು ಅನ್ವಯ. ಹಬ್ಬ ಆಚರಿಸಿ ತನಿಷ್ಕ್ ಜೊತೆ. ಇಂದೇ ಭೇಟಿ ನೀಡಿ ತನಿಷ್ಕ್, ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ತರಬೇತಿ ನೀಡುತ್ತಿರುವ ಶ್ರೀ ಅನ್ವಿತ್ ಕೋಚಿಂಗ್ ಸೆಂಟರ್, ಮ್ಯಾನ್ಸ್ ಕಾಂಪೌಂಡ್ ಮುಂಭಾಗ, ಮಡಿಕೇರಿ. ಇಲ್ಲಿ ನವೆಂಬರ್ 1 ಕೆಪಿಎಸ್ಸಿ, ಪಿಎಸ್ಐ, ನವೋದಯ, ಸೈನಿಕ್ ಸ್ಕೂಲ್ ಪರೀಕ್ಷೆಗಳಿಗಾಗಿ ಹೊಸ ಬ್ಯಾಚ್ನ ತರಬೇತಿ ಆರಂಭ. ಎಸ್ಎಸ್ಎಲ್ಸಿ, ಪಿಯುಸಿ ಸೇರಿದಂತೆ ಎಲ್ಲಾ ಡಿಸ್ಟೆನ್ಸ್ ಕೋರ್ಸ್ಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ 9449658316. ರೀ, ಇನ್ನು ನಿಮ್ಮ ರಿಟೈರ್ಮೆಂಟ್ ಗೆ 5 ಇದೆ. ನಮ್ಮ ಊರಾದ ಪುತ್ತೂರ್ನಲ್ಲೇ ಒಳ್ಳೆ ಜಾಗದಲ್ಲಿ ಸೈಟ್ ಪರ್ಚೇಸ್ ಮಾಡಿ ಒಳ್ಳೆ ಮನೆ ಕಟ್ಟಬೇಕು. ಅದಕ್ಕೆ ಚಿಂತೆ ಬೇಡ, ನಮ್ಮ ಊರಾದ ಪುತ್ತೂರಿನ ಕಾವುನಲ್ಲಿ ಎಲ್ಲ ಆಧುನಿಕ ಫೆಸಿಲಿಟಿಯೊಂದಿಗೆ ಮೂಡ ಅಪ್ರೂವ್ಡ್ ಮುಳಿಯ ಪಂಚಸಿರಿ ಲೇಔಟ್ ಇದೆ, ಅಲ್ಲೇ ತಗೊಳ್ಳೋಣ ಬಿಡು. ಟೋಫಿ ನಂಬರ್ 1800-4253-916. ನಾಪೋಕ್ಲು ಕೊಡವ ಸಮಾಜ ಕ್ರೀಡಾ ಸಾಂಸ್ಕೃತಿಕ ಪಿಂಜಾ ಮನೋರಂಜನಾ ಕೂಟ ನಾಪೋಕ್ಲು ಇದಂಡ ಕಾಲ್ತ್ರ ಒತ್ತೋರ್ಮೆ ಕೂಟ ನವೆಂಬರ್ 3 14 ಪಲಕ 9 ಗಂಟೆಗ್ ನಡ್ಪ. ಸದಸ್ಯಂಗೆಲ್ಲ ಸಂಸಾರೊಡೆ ಬಂತು ಪಲತ್ತರ ಪೈಪೋಟಿಲು ಕೂಡಿಯಾಡುಂದು ಕೂಟತ್ರ ಅಧ್ಯಕ್ಷ ಪಿಂಜಾ ಆಡಳಿತ ಮಂಡಳಿ ಕಟ್ಟಂಡಿತು. ನಾಲಡಿ ಗ್ರಾಮತ್ರ ಬಟ್ಟೀರ ಒಕ್ಕಡ ಗುರುಕರಣಂಗ ಬೀದಿ ಬೆಪ್ಪ ಕಾರ್ಯ ನಾಳೆ ತಿಂಗ್ಳಾಚ ಪೊಲಾಕ 11 ಒಕ್ಕಡ 5 ಮನೆಯಲ್ಲಿ ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಇಂಡ ಸಂಸಾರ ಬೆಂದು ಚಂಗಾದಿ ಎಲ್ಲ ಬಂತು ಕೂಡಿಯಾಡುಂದು ಬಟ್ಟೀರ ಒಕ್ಕಕಾರ ಕಟ್ಟಂಡಿತು. ಕೇಳುಗರೆ, ಇಂದು ರಾತ್ರಿ 7:50 ಅರೆಭಾಷೆ ಐಸಿರಿಯಲ್ಲಿ ಛಲಗಾರ ಕುರುಂಜಿ ವೆಂಕಟರಮಣ ಗೌಡರು ಮಾತನಾಡುತ್ತಾರೆ. ಡಾಕ್ಟರ್ ಅನುರಾಧ ಕುರುಂಜಿ, ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಪೊನ್ನಂಪೇಟೆ ನಿವಾಸಿ ಮತ್ರಂಡ ಪ್ರಸಾದ್ ತಿಮ್ಮಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. ಪೊನ್ನಂಪೇಟೆ ಎಪಿಸಿಎಂಸಿ ನಿವೃತ್ತ ಸಿಒ 65 ಬಯತ್ರ ಮತ್ರಂಡ ಪ್ರಸಾದ್ ತಿಮ್ಮಯ್ಯ ಅಯ್ಯಂಗಡ ಚಾವುಕೂಟೋ ಪೊನ್ನಂಪೇಟೆ ಸ್ವಂತ ಮನೆಯಲ್ಲಿ. ದಪನ ಕಾರ್ಯ ನಾಳೆ 11 ಬೇಗೂರು ಗ್ರಾಮತ್ರ ಒಕ್ಕತೂಟಂಗಳತ್ತು. ಮದೆ ಗ್ರಾಮದ ಹುದೇರಿ ಮನೆ ದಿವಂಗತ ದೇವಯ್ಯನವರ ಪತ್ನಿ ನೀಲಮ್ಮ ತವರು ಮನೆ ಪಟ್ಟಡ ಇವರು ಇಂದು ನಿಧನರಾದರು. 80 ಪ್ರಾಯದ ಹುದೇರಿ ಮನೆ ನೀಲಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಮೃತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾ ಜಿನ. ಜಿಲ್ಲಾಡಳಿತ ಆದ ನೆಲೆ 66 ಕನ್ನಡ ರಾಜ್ಯೋತ್ಸವ ನಾಳೆ ಪಲಾಕ 9 ಮಡಿಕೇರಿಯ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು ನಡಪ. ಜಿಲ್ಲಾ ಉಸ್ತುವಾರಿ ಸಚಿವ ಓಜಪಾರಿಚಿಟ್ಟಿತ್ತು ಕಾರ್ಯಕ್ರಮಕ್ಕೆ ಮುಳಿಯಿಡುವ. ಜಿಲ್ಲೆರ ಶಾಸಕಂಗ, ವಿಧಾನ ಪರಿಷತ್ ಸದಸ್ಯಂಗ, ಸಂಸದ, ಕರ್ನಾಟಕ ರಾಜ್ಯ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ, ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ನೆನಕೆ. ಎಲ್ಲಾ ಇಲಾಖೆಯ ಅಧಿಕಾರಿಯ ಜನಪ್ರತಿನಿಧಿಯ ಹಾಜರಿಪ್ಪ. ಕೃಷಿ ಇಲಾಖೆಯ ಆದನೆಲು ದಂಡ ಇರ್ತ 21-22 ಸಾಲರ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮತ್ರಡಿಲು ಶೇಕಡ 50 ರಿಯಾಯಿತಿಲು ದರತಿಲು ಕಳೆ ಪೊಯ್ಯುವ ಯಂತ್ರ, ಪವರ್ ಸ್ಪ್ರೇಯರ್, 5 HP ಡೀಸೆಲ್ ಪಂಪ್ ಸೆಟ್ ಕೊಡ್ಪ. ಇರಾದೆ ಉಳ್ಳ ರೈತಂಗ ಅವಶ್ಯ ಉಳ್ಳ ದಾಖಲಾತಿಯೋಡೆ ಮಡಿಕೇರಿ ಭಾಗಮಂಡಲ ನಾಪೋಕ್ಲು ಪಿಂಜ ಸಂಪಾಜ ಸಂಪರ್ಕ ಕೇಂದ್ರತನ ಸಂಪರ್ಕ ಮಾಡಿತು ಅರ್ಜಿ ಒಪ್ಪುಚುಡಲು. ಕೋವಿಡ್ ಲಸಿಕಾ ಮೆಗಾ ಮೇಳ ಇದೇ ನವೆಂಬರ್ ದಂಡಾಂಗ ಚೌವಾಚೆ ನಡಪ. ದಂಡನೆ ಡೋಸ್ ಚೂದು ಮದ್ದು ಅಡ್ತವಾಯಿಂಗಕ್ ಈ ಮೇಳ ಉಪಯೋಗ ಆಪಾಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣದ ಇದೇ ನವೆಂಬರ್ ದಂಡಾಂಗ ಚೌವಾಚೆ ನಡಪ. ದಂಡನೆ ಡೋಸ್ ಚೂದು ಮದ್ದು ಅಡ್ತವಾಯಿಂಗಕ್ ಈ ಮೇಳ ಉಪಯೋಗ ಆಪಾಂದು ಇದೇ ನವೆಂಬರ್ ದಂಡಾಂಗ ಚೌವಾಚೆ ನಡಪ. ದಂಡನೆ ಡೋಸ್ ಚೂದು ಮದ್ದು ಅಡ್ತವಾಯಿಂಗಕ್ ಇದೇ ನವೆಂಬರ್ ದಂಡಾಂಗ ಚೌವಾಚೆ ನಡಪ. ದಂಡನೆ ಡೋಸ್ ಚೂದ ಇದೇ ನವೆಂಬರ್ ದಂಡಾಂಗ ಚೌವಾಚೆ ನಡ ಉಪಯೋಗ ಆಪಾಂದು.